ಪ್ರೋಟೋಸೋವಾಗಳು ಏಕಕೋಶ ಜೀವಿಗಳನ್ನೇನಿರ್ತವೆ, ಇದು ನೀವು ಬಹಳ ಇಂಪಾರ್ಟೆಂಟ್. ಬೆಕ್ಕುಗಳಿಂದ ಟಾಕ್ಸೋಪ್ಲಾಸ್ಮಾ ಗೊಂಡೆ ಎನ್ನುವ ಒಂದು ರೋಗ ಬರ್ತದೆ. ನಾವು ಸಾಮಾನ್ಯವಾಗಿ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಒಂದು ಟಾರ್ಚ್ ಟೆಸ್ಟ್ ಅಂತ ಮಾಡ್ತೇವೆ. ಈ ಟಾರ್ಚ್ ಟೆಸ್ಟ್ನಲ್ಲಿ ಟಿ ಅಂದರೆ ಟಾಕ್ಸೋಪ್ಲಾಸ್ಮಾ ಅಂತ. ಟಾಕ್ಸೋಪ್ಲಾಸ್ಮಾವು ಕೂಡ ಹಾಗೆ, ಅದು ಕೂಡ ಒಂದು ಏಕಕೋಶ ಜೀವಿ, ಅದು ಪ್ರೋಟೋಸೋವಾ. ಅದು ಕೂಡ ಮಹಿಳೆಯರಲ್ಲಿ ಅಬಾರ್ಷನ್ಗಳನ್ನು ಮಾಡುವಂಥದ್ದು, ಅದು ಚಿಕಿತ್ಸೆಗೆ ನಿಲುಕದೆ ಅದು ಗರ್ಭಪಾತ ಆಗುವಂಥದ್ದು, ಇಂಥದ್ದೆಲ್ಲ ಆಗುವಂಥದ್ದು ಇರ್ತದೆ. ಇದು ಪರೋಪಜೀವಿಗಳಿಂದ ಬರುವಂಥ ಸಾಮಾನ್ಯ ರೋಗಗಳು. ಈಗ ಈ ರೋಗಗಳಿಗೆ ಔಷಧಗಳಿದೆ ಅಂತ ಹೇಳಿದ್ರಿ, ಹಾಗೆ ಲಸಿಕೆಗಳಿದ್ದಾವೆ ಇದರಲ್ಲಿ? ಕೆಲವು ರೋಗಗಳಿಗೆ ಲಸಿಕೆಗಳಿದ್ದಾವೆ, ಕೆಲವುದಕ್ಕೆ ಇಲ್ಲ. ಈಗ ಉದಾಹರಣೆಗೆ ಹೇಳುವುದಿದ್ರೆ ರೇಬಿಸ್ ರೋಗಕ್ಕೆ ನಾಯಿಗಳಲ್ಲಿ ಅಥವಾ ಕಡಿತಕ್ಕೊಳಗಾದ ಪ್ರಾಣಿಗಳಲ್ಲಿ ಲಸಿಕೆ ಇದೆ. ಅದೇ ರೀತಿ ನಮ್ಮ ಲೆಪ್ಟೋಸ್ಪೈರೋಸಿಸ್ ನಾಯಿಗಳಲ್ಲಿ ಈ ರೋಗಕ್ಕೆ ಇಲಿ ಜ್ವರಕ್ಕೆ ಲಸಿಕೆ ಇದೆ. ಇದನ್ನು ನೀವು ಪ್ರತಿ ವರ್ಷ ಲಸಿಕೆಯನ್ನು ಮಾಡಿಸಿಕೊಳ್ಬೇಕು. ಲೆಪ್ಟೋಸ್ಪೈರಾ ವ್ಯಾಕ್ಸಿನನ್ನು 6 ತಿಂಗಳಿಗೊಮ್ಮೆ ನಾಯಿಗಳಿಗೆ ಕೊಡಿಸಿಕೊಳ್ಬೇಕು. ಅದೇ ರೀತಿ ನಮ್ಮ ಆ್ಯಂಥ್ರಾಕ್ಸ್ ರೋಗ ಏನಿದೆ ಅದಕ್ಕೂ ಕೂಡ ಜಾನುವಾರುಗಳಲ್ಲಿ ಲಸಿಕೆ ಇದೆ. ಇದನ್ನು ಮಾತ್ರ ಎಲ್ಲ ಕಡೆ ಮಾಡುವುದಿಲ್ಲ, ಎಲ್ಲೆಲ್ಲಿ ಈ ರೋಗ ಕಂಡು ಬರ್ತದೆ ಆ ಪ್ರದೇಶದಲ್ಲಿ ರಿಂಗ್ ವ್ಯಾಕ್ಸಿನೇಷನ್ ಆಗಿ ಮಾಡ್ತದೆ. ಎಲ್ಲ ಪ್ರಾಣಿಗಳಿಗೆ ಮಾಡುವಂಥ, ಇದು ಸಾಮಾನ್ಯವಾಗಿ ಸಹಜವಾಗಿ ಬರುವಂಥ ರೋಗ ಅಲ್ಲದೇ ಇರೋದ್ರಿಂದ ಸುಮ್ಮನೆ ಇದನ್ನು ಎಲ್ಲ ಕಡೆ ಮಾಡುವುದಿಲ್ಲ. ಎಲ್ಲೆಲ್ಲಿ ರೋಗ ಕಂಡು ಬರ್ತದೆ ಆ ಪ್ರದೇಶದಲ್ಲಿ ಸುತ್ತ ಆ ವ್ಯಾಕ್ಸಿನೇಷನ್ನ ಮಾಡಿ ಕಂಟ್ರೋಲ್ ಮಾಡುವಂಥ ಒಂದು ವಿಧಾನಗಳು ಇದ್ದಾವೆ. ಈಗ ವ್ಯಾಕ್ಸಿನೇಷನ್ ಮಾಡುವಾಗ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಿಗೂ ಮಾಡಲಿಕ್ಕೆ ಆಗ್ತದೆ ಅಥವಾ ಇಂಥದ್ದೇ ಪ್ರಾಣಿಗಳಿಗೆ ಅಂತ ಉಂಟು? ವ್ಯಾಕ್ಸಿನೇಷನ್ಸ್ ತುಂಬ ಸ್ಪೆಸಿಫಿಕ್ ಸರ್. ಈಗ ಸ್ಪೀಷಿಸ್ ಸ್ಪೆಸಿಫಿಕ್, ಈಗ ದನಗಳಿಗೆ ಮಾಡುವಂಥ ವ್ಯಾಕ್ಸಿನನ್ನು ಮನುಷ್ಯರಿಗೆ ಕೊಡಲಿಕ್ಕಾಗುವುದಿಲ್ಲ, ಅಥವಾ ಮನುಷ್ಯರಿಗೆ ಮಾಡುವ ವ್ಯಾಕ್ಸಿನನ್ನು ದನಕ್ಕೆ ಕೊಡಲಿಕ್ಕಾಗುವುದಿಲ್ಲ. ಮೇಕೆಗಳಿಗೆ ವ್ಯಾಕ್ಸಿನ್ ಬೇರೆ ಇರ್ತದೆ, ಕುರಿಗಳಿಗೆ ಬೇರೆ ಇರ್ತದೆ. ಈಗ ಕೆಲವೊಂದು ಈಗ ಬ್ರುಸೆಲ್ಲಾಸಿಸ್ ವ್ಯಾಕ್ಸಿನನ್ನು, ಇದು ಬಹಳ ಇಂಪಾರ್ಟೆಂಟ್ ಕಂದು ರೋಗದ ವ್ಯಾಕ್ಸಿನೇಷನನ್ನು ನಾವು ಮಾಡ್ತೇವೆ. ಹಸುಗಳಿಗೆಲ್ಲವನ್ನು ನಾವು ಮಾಡ್ತಾ ಇರ್ತೇವೆ, ಆದರೆ ಎಲ್ಲ ಹಸುಗಳಿಗೆ ಮಾಡಲಿಕ್ಕಾಗುವುದಿಲ್ಲ. 4-8 ತಿಂಗಳ ಪ್ರಾಯದ, ಹುಟ್ಟಿ 4 ತಿಂಗಳಾಗಿ 8 ತಿಂಗಳ ಒಳಗೇ ಈ ವ್ಯಾಕ್ಸಿನ್ ಮಾಡಬೇಕು, ಅದರ ನಂತರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದನ್ನು ನಾವು ಜೀವ ಇರುವಂತಹ ಬ್ರುಸೆಲಾ ಅಬಾರ್ಟಿಸ್ ಬ್ಯಾಕ್ಟೀರಿಯಾವನ್ನೇ ನಾವು ಬಳಸೋದ್ರಿಂದ ಈ ಒಂದು ಜನನೇಂದ್ರಿಯದ ಸೆಕ್ಷುವಲ್ ಮೆಚುರಿಟಿ, ಏನು ನಮ್ಮ ಸೆಕ್ಷುವಲ್ ಮೆಚುರಿಟಿ ಆಗ್ತದೆ, ಅದರ ನಂತರ ನಾವು ವ್ಯಾಕ್ಸಿನೇಷನನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಆ ಮೆಚುರಿಟಿ ಆಗುವ ಮೊದಲೇ ಮಾಡಬೇಕು. ಮತ್ತು ನಮ್ಮ ಈ ಇದರ ರೇಬಿಸ್ ವ್ಯಾಕ್ಸಿನನ್ನು ಯಾವಾಗ ಬೇಕಿದ್ದರೂ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಿದ್ದು. ಈವನ್ ಪ್ರೆಗ್ನೆಂಟ್ ಅನಿಮಲ್ಸಲ್ಲೂ ಮಾಡ್ಬೋದು, ಸಣ್ಣ ಮರಿಗಳಲ್ಲೂ ಮಾಡ್ಬೋದು, ಕರುಗಳಲ್ಲೂ ಮಾಡ್ಬೋದು, ನಾಯಿ ಮರಿಗಳಲ್ಲೂ ಮಾಡ್ಬೋದು, ಮನುಷ್ಯರಲ್ಲೂ ಕೂಡ. ಕೆಲವೊಂದ್ಸಲ ಈ ಸಣ್ಣ ಸಣ್ಣ ಮಕ್ಕಳಿಗೆ, ಸಣ್ಣ ಎಳೆಯ ಮಕ್ಕಳಿಗೆ ನಮಗೆ ನಾಯಿ ಕಡಿತದ ಪ್ರಕರಣ ಆಗಲೂ ಕೂಡ ವ್ಯಾಕ್ಸಿನನ್ನು ಮಾಡ್ಬೋದು. ಲೆಪ್ಟೋಸ್ಪೈರಾ ವ್ಯಾಕ್ಸಿನನ್ನು ಕೂಡ ಹಾಗೆ, ಒಂದು 60 ದಿನದ ಪ್ರಾಯದ ನಾಯಿ ಮರಿಗಳಿಂದ ಯಾವಾಗ ಬೇಕಿದ್ರೆ ಅದನ್ನು ವ್ಯಾಕ್ಸಿನೇಷನನ್ನು ನಾವು ಮಾಡ್ಬೋದು. ಈ ರೀತಿಯ ಪ್ರಾಣಿಜನ್ಯ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳಿದರೆ, ಮನುಷ್ಯರಿಂದ ಪ್ರಾಣಿಗಳಿಗೆ ಅಥವಾ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವುದನ್ನು ತಡಿಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಿ? ಸಾಮಾನ್ಯವಾಗಿ ಎಲ್ಲ ರೋಗಗಳನ್ನು ಒಟ್ಟಾರೆಯಾಗಿ ನಾನು ಹೇಳೋದಿದ್ರೆ, ಪರ್ಸನಲ್ ಹೈಜಿನ್, ವೈಯಕ್ತಿಕ ಶುಚಿತ್ವ ಬಹಳ ಮುಖ್ಯ. ಒಂದು ಪ್ರಾಣಿಯನ್ನು ನಾವು ಮುಟ್ತಾ ಇದ್ದೇವೆ ಅಥವಾ ಒಂದು ಪ್ರಾಣಿಯ ಹತ್ತಿರ ನಾವು ಹೋಗ್ತಾ ಇದ್ದೇವೆ ಅಂತೇಳಿ ನಮ್ಮ ಪ್ರೊಟೆಕ್ಷನ್ ಭಾಳ ಇಂಪಾರ್ಟೆಂಟು. ಅದನ್ನು ನಾವು ಕೈಗೊಂಡಲ್ಲಿ ವೈಯಕ್ತಿಕ, ಒಂದು ಪ್ರಾಣಿಯನ್ನು ಮುಟ್ಟಿದ ಮೇಲೆ ನಮ್ಮ ಕೈಕಾಲುಗಳನ್ನು ನಾವು ಶುಚಿ ಮಾಡಿಕೊಳ್ಳುವುದು, ಅಥವಾ ಯಾವುದಾದ್ರೂ ಒಂದು ಈ ಥರ ರೋಗಪೀಡಿತ ಪ್ರದೇಶ ಇದೆ ಅಲ್ಲಿ ಹೋಗುವಾಗ ನಾವು ಮಾಸ್ಕ್ಗಳನ್ನು, ಸ್ಯಾನಿಟೈಸರ್ಗಳನ್ನು ಬಳಸಿಕೊಳ್ಳುವಂಥದ್ದು, ಕನ್ನಡಕಗಳನ್ನು ಬಳಸೋದು, ಯಾಕಂದರೆ ಕಣ್ಣಿಂದಲೂ ಕೂಡ ಇನ್ಫೆಕ್ಷನ್ ಆಗ್ಬೋದು. ಆ ಕೋಳಿ ಶೀತಜ್ವರದಂತಹ ಡ್ರಾಪ್ಲೆಟ್ಗಳು ಕಣ್ಣಿಗೆ ಬಿದ್ದಾಗ ಕಣ್ಣಿಂದ ಕೂಡ ಇನ್ಫೆಕ್ಷನ್ ಆಗ್ಬೋದು. ಅಂಥದ್ದನ್ನು ಬಳಸಿಕೊಳ್ಳೋದು, ಕನ್ನಡಕವನ್ನು ಬಳಸುವುದು ಅಥವಾ ಮಾಸ್ಕ್ಗಳನ್ನು ಹಾಕುವುದು, ಕೈಗಳಿಗೆ ಗ್ಲೌಸ್ಗಳನ್ನು ಧರಿಸುವುದು, ಪರ್ಸನಲ್ ಹೈಜಿನನ್ನು ಮಾಡಿದರೆ ಖಂಡಿತವಾಗಿಯೂ ಇದು ಮಾಡ್ಬೋದು. ಲೆಪ್ಟೋಸ್ಪೈರದಂತಹ ರೋಗವನ್ನು ತಡೀಬೇಕಾದ್ರೆ ನಾವು ಮುಖ್ಯವಾಗಿ ಚಪ್ಪಲಿ, ಬರಿಗಾಲದಲ್ಲಿ ಹೊರಗೆ ಹೋಗಬಾರ್ದು. ಲೆಪ್ಟೋಸ್ಪೈರಾ ಪೀಡಿತ ಪ್ರದೇಶ ಅಂತ ಗೊತ್ತಾದರೆ, ನಮಗೆ ಇಲಿ ಜ್ವರ ಇದೆ ಅಂತ ಏನಾದರೂ ಮನಸ್ಸಿಗೆ ಬಂದರೆ ಆ ಪ್ರದೇಶದಲ್ಲಿ ನಾವು ಬಹಳ ಜಾಗೃತರಾಗಿರಬೇಕು. ನಮ್ಮ ಕೈಕಾಲುಗಳನ್ನು ಬಂದ ಮೇಲೆ ಶುಚಿ ಮಾಡಿಕೊಳ್ಳಬೇಕು. ಇಂಥದ್ದನ್ನು ಪಾಲಿಸೋದನ್ನು ಕಾಮನ್ ಆಗಿ ಪರ್ಸನಲ್ ಹೈಜಿನನ್ನು ಫಾಲೋ ಮಾಡೋದ್ರಿಂದ ನಾವು ಖಂಡಿತವಾಗಿ ರೋಗದಿಂದ ದೂರ ಇರಬಹುದು. ಒಳ್ಳೆಯದು ನಿತಿನ್ ಪ್ರಭು ಅವರೇ. ಮುಖ್ಯವಾಗಿ ಪ್ರಾಣಿಜನ್ಯ ರೋಗಗಳು ಏನು, ಅವುಗಳಿಗೆ ಯಾವ ರೀತಿಯ ಎಲ್ಲ ಲಕ್ಷಣಗಳು ಔಷಧಿಗಳು ಇದ್ದಾವೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಪ್ರಾಣಿಜನ್ಯ ರೋಗಗಳ ಬಗ್ಗೆ ಡಾಕ್ಟರ್ ನಿತಿನ್ ಪ್ರಭು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್, ಪಿಎಸ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ